ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರುತ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-11:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802521-5253, 2521-5253. ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಮಿತ್ರರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಹೂವು ಮತ್ತು ತರಕಾರಿ ಸಂರಕ್ಷಿತ ಬೇಸಾಯ, ಈ ವಿಷಯವಾಗಿ ಶಿವಮೊಗ್ಗದ ಅರಕೆರೆಯ ಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ, ಬನ್ನಿ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಸರ್. ತಾವು ಈ ಸಂರಕ್ಷಿತ ಕೃಷಿ ಪದ್ಧತಿನಲ್ಲಿ ಸಾಕಷ್ಟು ಹೂವಿನ ಬೆಳೆ ಮತ್ತು ತರಕಾರಿ ಬೆಳೆಯನ್ನೆಲ್ಲ ಬೆಳೀತಾ ಇದ್ದೀರಿ. ಈಗ ನಿಮಗೆ ಕೃಷಿಯ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? ಮೊದಲಿಂದನೇ ಕೃಷಿಕ ಕುಟುಂಬದಲ್ಲೇ ಬಂದವರು, ಆಮೇಲೆ ಮತ್ತೆ ಮದುವೆ ಆದ್ಮೇಲೂ ಕೃಷಿ ಇರೋದ್ರಿಂದ ಅದ್ರಲ್ಲಿ ಆಸಕ್ತಿ ಬಂತು ಸರ್. ಅದು ನಿಮ್ಮ ಮೂಲ ಊರು ಯಾವುದು? ಮೂರು ಸಾಗರ ಸರ್, ಸಾಗರ ಹಳ್ಳಿ ಸಿರುಗುಪ್ಪೆ ಅಂತ. ಸಾಗರದಲ್ಲಿ ಸಾಮಾನ್ಯವಾಗಿ ಎಲ್ಲ ಕೃಷಿಕ ಮನೆಗಳೇ ಇರೋದ್ರಿಂದ ನಿಮ್ಗೆ ಅದು ಸ್ವಾಭಾವಿಕವಾಗಿ ರಕ್ತಗತವಾಗಿ ಬಂತು. ಹೌದು ಹೌದು ಸರ್. ಆಮೇಲೆ ಮದುವೆ ಆದ ನಂತರದಲ್ಲಿ? ಮದುವೆ ಆದ ನಂತರದಲ್ಲೂ ಕೃಷಿಗೆ ನಮ್ಮಿಬ್ಬರಿಗೂ ತುಂಬಾ ಆಸಕ್ತಿ ಇತ್ತು. ಫಸ್ಟ್ ಜಮೀನ್ ಇರ್ಲಿಲ್ಲ ನಮ್ಗೆ, ಆಮೇಲೆ ತುಂಬಾ ಓಡಾಡಿ ಮಾಡಿ ಮಟ್ಟಿ ನೋಡಿ ಮಟ್ಟಿ ಇಲ್ಲಿ ತಗೊಂಡ್ವಿ, ಹರಕೆರೆ ಹತ್ತಿರ ಜಮೀನ್ ತಗೊಂಡ್ವಿ. ಆಮೇಲೆ ಮತ್ತೆ ನಾವೇ ಏನಾದ್ರು ಮಾಡಬೇಕು ಅಂತ ಹೇಳಿ ನೋಡಿದ್ವಿ. ಒಂದ್ಸಲ ಹಿಂಗೆ ನಮ್ಮ ಮನೆಯವ್ರು ಮಾರ್ಕೆಟಿಗೆ ಹೋದಾಗ ಅಲ್ಲಿ ದಪ್ಪ ಸೇವಂತಿಗೆ ಹೂ ನೋಡಿದ್ರು, ಅದನ್ನ ತಂದು ನೋಡಿ ಮಾಡಬಹುದು ನಾವೊಂದಿಬ್ರು ಡಿಸ್ಕಸ್ ಮಾಡಿ, ಹಾಗೆ ಕೂಡಲೇ ಅದು ಎಲ್ಲಿ ಸಿಗತ್ತೆ ಅವ್ರ ಮೂಲ ಹುಡ್ಕೊಂಡು ಹೋದ್ವಿ. ಮೂಲ ಹುಡ್ಕೊಂಡು ಹೋಗಿ ಅದನ್ನ ಗಿಡ ತಂದು ಮಾಡಿ ತುಂಬಾ ಚೆನ್ನಾಗಿ ಇನ್ಕಮ್ ಬಂತ ಅದರಿಂದ ನಮ್ಗೆ. ಅವಾಗ್ಲೇ ಆ ಸೇವಂತಿಗೆನೆ ಸಂರಕ್ಷಿತ ಪದ್ಧತಿಯಲ್ಲಿ ನೀವು ಬೆಳೆದ್ರ? ಹೌದು ಹೌದು, ಅದು ಪಾಲೆ ಹೊಸಲೇ ಸೇವಂತಿಗೆನೂ ಬೆಳೆದ್ವಿ. ಆಮೇಲೆ ಜೊತೆಗೆ ಬೇರೆ ಎಲ್ಲ ತರಕಾರಿಗಳನ್ನು ಹಾಕಿ ಅದು ಒಳ್ಳೆ ಮಾರ್ಕೆಟಿಂಗ್ ಆಯ್ತು, ಒಳ್ಳೆ ಹೆಸರು ಬಂತು ಅದರಿಂದ. ತುಂಬಾ ಚೆನ್ನಾಗಿದೆ ಸರ್. ಸರ್, ಇದನ್ನ ಎಲ್ಲರೂ ಮುಂಚೆ ನೋಡಿದ್ರ ಈ ಪಾಲಿ ಹೌಸ್ ನಲ್ಲಿ ಈ ತರ ಬೆಳೆಯುವಂತದ್ನ? ಇಲ್ಲ ಸರ್, ಪಾಲಿ ಹೌಸ್ ಅಲ್ಲಿ ಎಲ್ಲೂ ಬೆಳೆದ್ ನೋಡಿಲ್ಲ. ಫೀಲ್ಡ್ ಅಲ್ಲಿ ಹಾಕಿದ್ ನೋಡಿದ್ವಿ. ಫೀಲ್ಡ್ ಅಲ್ಲಿ ಹಾಕಿದ್ರೆ ನಾವು ಸೇವಂತಿಗೆ ಒಂದು ಪಾಲಿ ಹೌಸ್ ಅಲ್ಲಿ ಯಾಕೆ ಮಾಡೋದು ಎಲ್ಲೂ ನೋಡಿಲ್ಲ. ನಾವೇ ಮಾಡಬಹುದು, ಮಾಡಿದ್ರೆ ಏನಾಗತ್ತೆ ನೋಡ್ ಮಾಡಿದ್ ಸರ್ ಇದು. ನೀವೇ ಮೊಟ್ಟ ಮೊದಲ ಮಾಡಿ ಪ್ರಯೋಗ ಮಾಡಿದ್ದು? ಹೌದು, ನಮ್ ತಿಳಿದಂಗೆ ನಾವೇ ಫಸ್ಟ್ ಪಾಲಿ ಹೌಸ್ ಅಲ್ಲಿ ಹಾಕಿ ನೋಡಿ ಮಾಡಿದ್ದು. ಇದಕ್ಕೆ ಮೂಲಭೂತವಾಗಿ ಕೆಲವೊಂದಿಷ್ಟು ರಚನೆಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ, ಅವುಗಳಿಗೆಲ್ಲ ಹೇಗೆ ಮಾಡ್ಕೊಂಡ್ರಿ? ಅದಕ್ಕೆ ಸರ್ ಎರಡು ಅಡಿ ಬೆಡ್ ಮಾಡಬೇಕು, ಆಮೇಲೆ ಅದಕ್ಕೆ ಡ್ರಿಪ್ ಅದೆಲ್ಲ ಮಾಡಿಸಿದ್ವಿ. ಈಗ ಅದಕ್ಕೆ ಮೇಲ್ಗಡೆ ಶೀಟ್ ಗಳನ್ನ ಹಾಕ್ಸೋದು ಮತ್ತೆ ಪೈಪ್ ಗಳನ್ನ ಹಾಕ್ಸೋದು ಅವೆಲ್ಲ ಸರ್ ನಮಗೆ ಸರ್ಕಾರದಿಂದ ಮಾಡಿಸ್ಕೊಟ್ರು. ತೋಟಗಾರಿಕಾ ಇಲಾಖೆಯ ಜೊತೆಗೆ ನೀವು ಸಂಪರ್ಕ ಇಟ್ಕೊಂಡು ಮಾಹಿತಿ ಪಡ್ಕೊಂಡು? ಅವರು ತೋಟಗಾರಿಕಾ ಇಲಾಖೆಯವರು ಇದ್ ಮಾಡಿ ಮಾಡಿಕೊಟ್ರು, ಅದರಿಂದ ಎಲ್ಲ ನಾವು ಇದ್ ಮಾಡಿದ್ವಿ. ಈಗ ಪ್ರಾರಂಭದಲ್ಲಿ ಸೇವಂತಿಗೆಯನ್ನು ಬೆಳೆದ್ರಿ? ಹೌದು, ಪ್ರಾರಂಭ ಸೇವಂತಿಗೆನೂ ಬೆಳೆದ್ವಿ, ಆಮೇಲೆ ವಿಭಿನ್ನ ತರಕಾರಿಗಳನ್ನು ಬೆಳೆದ್ವಿ, ಚೆಂಡು ಬೆಳೆದ್ವಿ, ಮೂಲಂಗಿ, ಬೀನ್ಸ್, ಬೆಂಡೆಕಾಯಿ, ಬದನೆಕಾಯಿ ಎಲ್ಲ ತರಕಾರಿನೂ ಬೆಳೆದಿವಿ ಸರ್ ನಾವು. ಈಗ ಇರುವಷ್ಟು ಈ ಪಾಲಿ ಹೌಸ್ ಜಾಗದಲ್ಲಿ ಎಲ್ಲವುದನ್ನು ಮಿಶ್ರ ಬೆಳೆಯಾಗಿ ಬೆಳೆದ್ರು ಅಥವಾ ಒಂದಾದ ಕೂಡಲೇ ಒಂದು ಆಲ್ಟರ್ನೇಟ್ ಕ್ರಾಪ್ಸ್ ಅಂತೇಳಿ ಆತರ ಬೆಳೆದ್ರೆ? 10 ಗುಂಟೆ ಮಾಡಿದ್ರೆ ಸರ್ ಅದನ್ನ ಒಂದೇ ಸಲ ಅಷ್ಟು ಬೆಳೆದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತ ಹೇಳಿ ನಾವು 10 ಗುಂಟೆ ಒಂದು 27 ಪಟ್ಟೆ ಬರುತ್ತೆ, 100 ಇದು ಅಲ್ಲೇ ಒಂದು 5 ಪಟ್ಟೆ 1 5 ಪಟ್ಟೆ 1 ನೆಕ್ಸ್ಟ್ ಆ ಜಾಗದಲ್ಲಿ ಅದನ್ನೇ ಹಾಕ್ಲಿಲ್ಲ, ಮತ್ತೆ ಬೇರೆ ಮಾಡಿದ್ವಿ. 2 ಪಾಲಿ ಹೌಸ್ ಇರೋದ್ರಿಂದ ಬೇರೆ ಬೇರೆ ಜಾಗದಲ್ಲಿ ಇದ್ರೆ 2 ಪಾಲಿ ಹೌಸ್, ಒಂದು 10 ಗುಂಟೆ ಒಂದು, ಒಂದು 6 ಗುಂಟೆ ಒಂದು, ಒಂದರಲ್ಲಿ ಫುಲ್ ಸೇವಂತಿಗೆನೆ ಬೆಳೆದ್ವಿ, ಇದರಲ್ಲೆಲ್ಲ ಮಿಶ್ರ ಮಾಡಿದ್ವಿ. ಒಂದರಲ್ಲಿ ಪೂರ್ತಿ ಸೇವಂತಿಗೆ? ಈಗ ಅದರಲ್ಲಿ ಏನಾರ ಈಗ ಒಂದ್ ಸರಿ ಇಷ್ಟು ಬೆಳೆ ಬರುವಂತದ್ದು, ಒಂದು ಹಂತದಲ್ಲಿ ಮಾರ್ಕೆಟ್ಗೆ ಇಷ್ಟು ಬೇಡಿಕೆ ಇದ್ದಾಗ ಇಷ್ಟು ಬೆಳೆ ಬರುವಂತದ್ದು, ಮತ್ತೆ ಎರಡನೇ ಹಂತದಲ್ಲಿ ಈ ತರ ಮಾಡಿದ್ರ ಹೇಗೆ, ಅಥವಾ ಒಟ್ಟು ಒಂದೇ ಸಲ ನಾಟಿ ಮಾಡಿದ್ರು ಸೇವಂತಿಗೆನ? ಸೇವಂತಿಗೆ ಒಟ್ಟಿಗೆ ಒಂದೇ ಸಲಕ್ಕೆ ನಾಟಿ ಮಾಡಿದ್ ಸರ್. ಇದು ಸೇವಂತಿಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ನಮಗೆ, ಚೆನ್ನಾಗಿ ಮಾರ್ಕೆಟ್ ಆಯ್ತು. ಅದು ಸುಮಾರು ಎಷ್ಟು ಎತ್ತರ ಬೆಳೀತಾ ಗಿಡ? ಸುಮಾರು 1.5-2 ಅಡಿ. ಪಾಲಿ ಹೌಸ್ ಅಲ್ಲಿ ಬೇಗ ಸ್ವಲ್ಪ ಹೈಟ್ ಆಗ ಸರ್, ಅದು ಹೊರಗಡೆ ಹಾಕಿದ್ರೆ ಅಷ್ಟು ಹೈಟ್ ಬರಲ್ಲ, ಪಾಲಿ ಹೌಸ್ ಅಲ್ಲಿ ಸ್ವಲ್ಪ ಹೈಟ್ ಆಗುತ್ತೆ. ಹೌದಾ? ಅಂದ್ರೆ ಅಲ್ಲಿಗೆ ನೀವು ವಾತಾವರಣ ಪೂರಕವಾಗಿರ್ತಾ ಗಿಡಗಳಿಗೆ ಬೆಳೀಲಿಕ್ಕೆ, ಹಾಗಾಗಿ. ಹೌದು ಹೌದು ಸರ್. ಈಗ ಅವುಗಳಿಗೂ ಎಲ್ಲ ಡ್ರಿಪ್ ಮೂಲಕನೇ ನೀರು ಮತ್ತೆ ಪೋಷಕಾಂಶಗಳು ಮೂಲಕಲ್ಲ ಕೊಡ್ತೀವಿ? ಒಂದೊಂದ್ ಟೈಮ್ ನಾವೇ ಕೈನಲ್ಲೂ ಕೆಲವೊಂದು ಇದನ್ನ ಹಾಕ್ತಿವಿ, ಕೈಲೆಲ್ಲ ಹಾಕ್ತಿವಿ ಪೋಷಕಾಂಶಗಳನ್ನ, ಆತರನು ಕೊಡ್ತಾರೆ. ಹೌದು. ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದ್ರಿ? ಡ್ರಿಪ್ಪಿಗೆ ಬೋರ್ವೆಲ್ ಇದೆ, ಕೆಳಗಡೆ ಬಾವಿ ಇದೆ, ಅದರಿಂದ ಡ್ರಿಪ್ ಅಲ್ಲಿ ಕೊಡ್ತೀವಿ ನೀರನ್ನ. ಮತ್ತೆ ಟ್ಯಾಂಕ್ ಇದೆ, ಸ್ಲರಿ ಟ್ಯಾಂಕ್ ಮಾಡಿದೀವಿ, ಅದರಿಂದ ಸ್ಲರಿನೂ ಕೊಡ್ತೀವಿ, ಫಿಲ್ಟರ್ ಮಾಡಿದನ್ನ ಅದನ್ನು ನೀರು ಕೊಡ್ತೀವಿ ಟೈಮ್ ಟೈಮ್ ಕರೆಕ್ಟ್ ಆಗಿ. ಸರ್, ಈಗ ಜಯಲಕ್ಷ್ಮಿ ಅವರು ಎಲ್ಲ ಬೆಳೆಗಳನ್ನು ಬೆಳಿಬಹುದು. ಈಗ ತಾವು ಹೇಳಿದ್ರೆ ಹೂವಿನ ಬೆಳೆಯನ್ನ ಬೆಳೀತಾ ಇದ್ದೀರಿ, ಜೊತೆಗೆ ತರಕಾರಿ ಬೆಳೆಯನ್ನು ಬೆಳೀತಾ ಇದ್ದೀರಿ. ಮಾರುಕಟ್ಟೆ ಇದೆ ಬಹಳ ಸಮಸ್ಯೆ ಅಂತಾರೆ ರೈತರು. ಮಾರುಕಟ್ಟೆ ಸಮಸ್ಯೆ ಕರೆಕ್ಟ್ ಸರ್. ಅದನ್ನ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಹೋಲ್ಸೇಲ್ ಮಂಡಿಗಳಿಗೆ ಅಲ್ಲಿ ಎಲ್ಲೂ ಕೊಡಕ್ ಹೋಗ್ಲಿಲ್ಲ. ನಾನು ಇವರು ಕೂತ್ಕೊಂಡು ತೀರ್ಮಾನ ಮಾಡಿ ಹೀಗ್ ಮಾಡಿದ್ರೆ ಹೇಗೆ ಅಂತ ನಾವು ಯೋಚನೆ ಮಾಡಿ ಕೆಲವೊಂದು ಪರಿಚಯಸ್ಥರ ಅಂಗಡಿಗಳಿಗೆ ಕೊಟ್ವಿ, ಇದನ್ನ ನೀವು ಇಟ್ಟು ನೋಡ್ರಿ, ಮಾರಾಟ ಮಾಡ್ರಿ, ಚೆನ್ನಾಗಾಗತ್ತೆ, ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕೊಡಿ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ನೀವು ಮಾಡ್ರಿ ಆಗತ್ತೆ ಅಂತ ಹೇಳಿ ಮಾಡಿದ್ವಿ. ಅದರಿಂದ ನಮಗೆ ಒಳ್ಳೆ ಮಾರ್ಕೆಟಿಂಗ್ ಸರ್, ನಮ್ಗೆ ಈಗ ಸಪ್ಲೈ ಮಾಡಕ್ ಆಗ್ತಿಲ್ಲ, ಅಷ್ಟು ಮಾರ್ಕೆಟಿಂಗ್ ಇದೆ. ಈಗ ಪ್ರಾರಂಭದಲ್ಲಿ ಅದನ್ನು ಬೆಳಿಲಿಕ್ಕೆ ನಾಟಿ ಮಾಡ್ಲಿಕ್ಕೆ ಅದ್ರ ತುಂಡುಗಳು ಅಥವಾ ಬೀಜಗಳು ಹೇಗೆ, ಅದನ್ನ ನರ್ಸರಿ ಪ್ರಾರಂಭ ಮಾಡಿದ್ ಹೇಗೆ? ಅದನ್ನ ನಾವು ಅದೇ ಹೇಳಿದಿಲ್ಲ ಸರ್, ನಾವು ಗಿಡ ಹೂ ನೋಡಿ ಅಲ್ಲಿ ಹೊಸೂರ್ ಹತ್ರಕ್ಕೆ ತಮಿಳ್ನಾಡು ಹತ್ರ ಹೋಗಿ ತಗೊಬಂದು ಅದನ್ನ ನಾವೇ ಇಲ್ಲಿ ಅಲ್ಲಿ ಅವ್ರ ಹತ್ರ ಡೈರೆಕ್ಷನ್ ತಗೊಬಂದು ನಾವೇ ಕಟಿಂಗ್ಸ್ ತಂದು ಇಲ್ಲಿ ಟ್ರೈನಲ್ಲಿ ಹಾಕಿ ಅದನ್ನ ಬೆಳೆಸಿ ಮಾಡಿ ನೆಟ್ಟು ಆಮೇಲೆ ನಾವೇ ತುಂಬಾ ಅದನ್ನ ಕಟಿಂಗ್ಸ್ ಅನ್ನು ನಾವು ಮಾಡಿ ಅದನ್ನು ಅವರಿಂದ ನಮ್ಗೆ ಒಳ್ಳೆ ಉತ್ಪಾದನೆ ಆಗಿದೆ ಸರ್. ಅದನ್ನ ಅಂದ್ರೆ ನಾವು 6.5-7 ರೂಪಾಯಿಗೆ ಅದನ್ನ ಸೇಲ್ ಮಾಡ್ತಾ ಇದ್ವಿ. ತುಂಬಾ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ರೇಟ್ಗೆ ಕೊಡ್ತಾ ಇದ್ವಿ. ತುಂಬಾ ಜನ ತಗೊಂಡೋಗಿ ಹಾಕಿ ಅವರು ಒಳ್ಳೆ ಖುಷಿಯಾಗಿದ್ರು, ಅವರು ತುಂಬಾ ಚೆನ್ನಾಗಿ ಬಂತು, ಒಳ್ಳೆ ಇನ್ಕಮ್ ಬಂತು ಅಂತ ಹೇಳಿದ್ದಾರೆ. ನೀವು ಗಿಡಗಳನ್ನು ನರ್ಸರಿ ಮಾಡಿ ಸೇಲ್ ಮಾಡಿದ್ರೆ ಅಂದ್ರೆ ಈ ಭಾಗಕ್ಕೆ ಸ್ವಲ್ಪ ಪರಿಚಯ ಮಾಡಿಸಿ ನೀವೇನ ಸೇವಂತಿಗೆ? 100% ಗ್ಯಾರಂಟಿ ಸರ್, ಅದನ್ನ ಧೈರ್ಯವಾಗಿ ಹೇಳ್ತೀವಿ ನಾವು, ನಾವೇ ಮಾಡಿಸಿದ್ದು ಅಂತ. ಸರಿ, ಈ ಸೇವಂತಿಗೆ ಹೂವಿನ ವಿಶೇಷತೆ ಏನ್ ಹೇಳಿ? ಅಂದ್ರೆ ಸೇವಂತಿಗೆ ವಿಶೇಷ ಅಂದ್ರೆ ಸರ್ ಅದು ನೀವು ತುಂಬಾ ದಿವಸ ಇಟ್ಟರು ಬಾಡಲ್ಲ, ಅದು ನಂಬರ್ 1. ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಅಂತೂ ನೀವು 15 ದಿವಸಕ್ಕೆ ನಾವು ಪ್ರಯೋಗ ಮಾಡಿದೀವಿ, ಫ್ರಿಡ್ಜ್ ಅಲ್ಲಿ ಇಟ್ಟರು ತುಂಬಾ ದಿವಸ ಇರುತ್ತೆ. ಮತ್ತೆ ಒಂದು ಮಿಟ್ಟಿಕೋಲ್ ಅಂತ ಮಣ್ಣಿಂದೊಂದು ಇದಾಗಿದೆ, ಅದ್ರೊಳಗೆ ಇಟ್ಟರು ಸಹ ತುಂಬಾ ಚೆನ್ನಾಗಿರುತ್ತೆ, ಹೂ ಬಾಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದು ನಾವು ದೇವರಿಗೆ ಹಸಿದ ಹೂವನ್ನು ತೆಗೆದು ಒಂದು ಹೂವಲ್ಲಿ ಹಾಕಿಟ್ಟು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ಈ ರೀತಿಯಾಗಿ ಸೇವಂತಿಗೆ ಹೂವು ಒಂದು ಸರಿ ಬೆಳೆದ ನಂತರದಲ್ಲಿ ಆ ಜಾಗದಲ್ಲಿ ಮತ್ತೆ ಸೇವಂತಿಗೆ ಹಾಕಿದ್ರು ಬೇರೆ ಹಾಕಿದ್ರು? ಇಲ್ಲ ಸರ್, ಆ ಜಾಗದ ಸ್ವಲ್ಪ ಬೇರೆ ಬೆಳೆ ಬೆಳೆದು ಆಮೇಲೆ ಆ ಜಾಗ ಏನು ಹಾಕಕ್ ಆಗಿಲ್ಲ ಅಂದ್ರೆ 2 ತಿಂಗಳು ಅದನ್ನೆಲ್ಲ ಕ್ಲೀನ್ ಆಗಿ ಹದ ಮಾಡಿ ಕ್ಲೀನ್ ಮಾಡಿಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೆಳಿತೀವಿ. ಈಗ ಸೇವಂತಿಗೆ ಹೂವಿಗೆ ಬರೀ ಕಾಂಪೋಸ್ಟ್ ಗೊಬ್ಬರ ಅಷ್ಟೇ ಕೊಟ್ರ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಏನಾರು ಕೊಟ್ರ? ದ್ರವ ರೂಪದ ಗೊಬ್ಬರ? ರಾಸಾಯನಿಕ ಗೊಬ್ಬರ ಏನು ಕೊಡ್ಲಿಲ್ಲ, ಬರೀ ನಮ್ದು ಹಸುಗಳಿದಾವೆ, ಹಸು ಗಂಜಲ ಅದು ನಾವು ಎಲ್ಲಾ ರೀತಿ ಇದನ್ನ ಮಾಡಿ ಕೊಟ್ಟಿದೀವಿ. ಇನ್ನು ಇದ್ರ ಜೊತೆಗೆ ತರಕಾರಿ ಬೆಳೆ ಬಗ್ಗೆ ಒಂದಿಷ್ಟು ಹೇಳಿ, ಎಲ್ಲ ಹೇಗೆ ಮಾಡ್ತಾ ಇದ್ರಿ, ಅದರಲ್ಲಿ ಬೆಳೆನೆಲ್ಲ ಪರಿವರ್ತನೆ ಮಾಡ್ತಾ ಇದ್ರು, ಎಷ್ಟೆಷ್ಟು ಪಟ್ಟೆಗಳಿಗೆ ಒಂದೊಂದು ತರಕಾರಿ ಹಾಕ್ತಾರೆ? ಅದೇ ಸರ್ ಹೇಳಿದ್ನಲ್ಲ ಸರ್, ಒಂದು 20 ಗುಂಟಿನಲ್ಲಿ 10 ಗುಂಟಿನಲ್ಲಿ 5 ಪಟ್ಟೆಗಳಿಗೆ ಒಂದೊಂದು ಬೆಳೆ ಬೆಳೆದ್ವಿ. ಆಮೇಲೆ ಅದಕ್ಕೆ ಪಾಲಿಯೋಸ್ ಅಲ್ಲಿ ಅದು ನೆಮಟೋಸ್ ಅನ್ನೋದೊಂದು ರೋಗ ತುಂಬಾ ಎಲ್ಲಾ ಕಡೆಗೂ ಇದೆ, ಅದು ಸಣ್ಣ ಗಂಟಾಗದು. ಅದಕ್ಕೋಸ್ಕರ ಚೆಂಡುವಿನ ಗಿಡ ಹಾಕಿದ್ರೆ ಆ ನೆಮಟೋಸ್ ಬರೋದಿಲ್ಲ ಅಂತ ಹೇಳಿ ನಾವು ಮೂಲಂಗಿ ಬೆಳೆದಿದ್ವಿ. ಮೂಲಂಗಿ ಹಾಕಿ ಮಧ್ಯೆ ಒಂದೊಂದು ಚೆಂಡು ಬೆಳೆದಿದ್ವಿ. ಪ್ರತಿಯೊಂದು ಪಟ್ಟೆಗೂ ಅಲ್ಲ ಚೆಂಡುವಿನ ಗಿಡ ನೆಟ್ಟು ಆದಷ್ಟು ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಟ್ಟಿದೀವಿ. ಅದಕ್ಕೆ ಈಗ ಈ ತರ ತರಕಾರಿ ಪಾಲಿಹೌಸ್ ನಲ್ಲಿ ಬೆಳೆಯೋದಕ್ಕೂ ಹೊರಗಡೆ ಬೆಳೆಯೋದಕ್ಕೂ ಏನ್ ವ್ಯತ್ಯಾಸ? ಪಾಲಿ ಹೌಸ್ ಅಲ್ಲಿ ಅಂದ್ರೆ ಸರ್, ನಿಮ್ಗೆ ಒಂದೊಂದು ಕರೆಕ್ಟ್ ಆಗಿ ಕೇರ್ ಆಗಿ ತಗೊಂಡ್ರೆ ಪಾಲಿ ಹೌಸ್ ಅಲ್ಲಿ ಉತ್ತಮವಾದ ಬೆಳೆ ಬೆಳಿಬಹುದು. ಹೊರಗಡೆ ಅಂದ್ರೆ ಕೀಟಬಾಧೆ ಅವೆಲ್ಲ ತುಂಬಾ ಚೆನ್ನಾಗಿರ್ತದೆ, ಒಳ್ಳೆ ಒಂದು ವೇಸ್ಟ್ ಆಗಲ್ಲ ತರಕಾರಿಗಳು, ತುಂಬಾ ಚೆನ್ನಾಗಿ ಬರುತ್ತೆ ತರಕಾರಿಗಳು. ಏನೇ ಬೆಳೆದ್ರೆ ಪಾಲಿ ಹೌಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಗುಣಮಟ್ಟ ಚೆನ್ನಾಗಿರುತ್ತೆ, ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಈಗ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್, ನೀವು ಅಷ್ಟೇ ಎಚ್ಚರಿಕೆನೂ ವಹಿಸಬೇಕು. ಯಾಕೆ ಅಂತೇಳಂದ್ರೆ, ಒಂದು ಸಾರಿ ಆ ಪಾಲಿ ಹೌಸ್ ಒಳಗಡೆ ಏನಾದ್ರು ರೋಗಬಾಧೆ ಕೀಟಬಾಧೆ ಒಂದ್ಸರಿ ಅಟ್ಯಾಕ್ ಆಯ್ತು ಅಂದ್ರೆ ಇಡೀ ಪಾಲಿ ಹೌಸ್ ನಲ್ಲಿರುವಂತಹ ಬೆಳೆನೇ ನಾಶವಾಗುವಂತ ಸಾಧ್ಯತೆ ಇರುತ್ತೆ. ಬೇಗನೆ ಅಟ್ಯಾಕ್ ಆಗುತ್ತೆ, ತುಂಬಾ ಕೇರ್ ತಗೊಂಡ್ ಮಾಡ್ಬೇಕಾಗ ಸರ್ ಅದು. ಈಗ ಅದಕ್ಕೆ ಪಾಲಿ ಹೌಸ್ ಒಳಗಡೆ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಸುರಕ್ಷಿತವಾಗಿ ಹೋಗುವಂತ ವ್ಯವಸ್ಥೆನೆಲ್ಲ ಮಾಡ್ಕೊಂಡಿರ್ತಾನೆ, ನೀವ್ ಆ ತರ ಎಲ್ಲ ಮಾಡಿದೆ ಸರ್? ಸುರಕ್ಷಿತ ವ್ಯವಸ್ಥೆ, ಫಸ್ಟ್ ಎಂಟ್ರೆನ್ಸ್ ಒಂದು ಸಣ್ಣದೊಂದು ರೂಮ್ ಮಾಡಿ, ಆಮೇಲೆ ಚಪ್ಪಲ್ ಎಲ್ಲ ಹಾಕೊಂಡು ಹೋಗ್ಬಾರ್ದು, ಹೊರಗಡೆ ಒಂದ್ ಚಪ್ಪಲ್ ಹೊರಗಡೆನೆ ಬಿಟ್ಟು ಹೋಗ್ಬೇಕು. ಅವೆಲ್ಲ ವ್ಯವಸ್ಥೆ ಮಾಡಿದೀವಿ ಸರ್ ನಾವು. ಈಗ ಕೆಲಸಗಾರರಿಗೂ ಅದೇ ನಿಯಮ? ಹೌದು, ಚಪ್ಪಲ್ ಅವರು ಹೊರಗಡೆ ಬಿಟ್ಟು ಹೋಗ್ಬೇಕು, ಅಲ್ಲಿ ಉಗಿಬಾರ್ದು ಎಲ್ಲ ಆದಷ್ಟು ರಿಸ್ಟ್ರಿಕ್ಷನ್ ಹಾಕಿ ಮಾಡಿದೀವಿ. ಅಂದ್ರೆ ಶುದ್ಧವಾದ ಮತ್ತೆ ಗುಣಮಟ್ಟದ ತರಕಾರಿಯನ್ನ ತಾವು ಬೆಳೆದಿದ್ರಿಂದ ನಿಮ್ಮ ಮಾರುಕಟ್ಟೆಗೆ ವ್ಯವಸ್ಥೆ ಆಗಲಿಲ್ಲ ಸರ್? ಖಂಡಿತ ತೊಂದರೆ ಆಗ್ಲಿಲ್ಲ, ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ತೊಂದರೆ ಆಗ್ಲಿಲ್ಲ. ಈ ತರಕಾರಿನೂ ಸಹ ತುಂಬಾ ಬೇಡಿಕೆ ಇದೆ ಈ ತರದ್ದು, ನೀವೇ ಮಾರ್ಕೆಟಿಗೆ ಕೊಟ್ಬಿಡ್ತೀರಾ ಹೇಗೆ? ಇಲ್ಲ ಸರ್, ನಾವೇ ಕೆಲವೊಂದು ಅದೇ ಹೇಳಿದಿಲ್ಲ ಸರ್, ನಮ್ ಕೆಲವೊಂದು ಅಂಗಡಿಗಳನ್ನ ಮಾಡ್ಕೊಂಡಿದೀವಿ. ಮತ್ತೆ ನಾವು ಮಾರ್ಕೆಟಿಂಗ್ ಹೇಗ್ ಮಾಡಿದ್ವಿ ಅಂದ್ರೆ, ತರಕಾರಿಗಳನ್ನ ನಾವು 1/2 ಕೆಜಿ 1 ಕೆಜಿ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಪ್ಯಾಕ್ ಮಾಡಿ ಅದನ್ನ ಆಯ್ದ ಜಾಗಗಳ ನಮ್ದೇ ಓನ್ ವೆಹಿಕಲ್ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಮಾರಾಟ ಮಾಡಿದೀವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಮತ್ತೆ ಕೇಳ್ತಾರೆ ಎಲ್ಲರು, ಓ ತರಕಾರಿ ಸಿಗ್ತಾ ಇಲ್ವಾ, ತರಕಾರಿ ಬಂದಿಲ್ವಾ ಅಂತ ಹೇಳಿ. ಹಾಗಾಗಿ ಒಂದು ಸರಿ ನಿಮ್ಮ ತರಕಾರಿ ರುಚಿಯನ್ನ ಕಂಡವರು ಮತ್ತೆ ಪುನಃ ಹುಡ್ಕೊಂಡ್ ಬರ್ತಾರೆ. ಹೌದು, 100% ಸರ್, ಹೌದು. ಅಂದ್ರೆ ಗುಣಮಟ್ಟ ಆಗಿರುತ್ತೆ ನಿಮ್ಮ ಸರ್? ಗುಣಮಟ್ಟ ಆಗಿರುತ್ತೆ. ಈಗ ತರಕಾರಿ ಬೆಳೆಗೂ ಸಹ ಈ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಹೇಗ್ ಮಾಡ್ತೀರಿ? ಡ್ರಿಪ್ ಮೂಲಕ ಸರ್, ಅದಕ್ಕೂ ಡ್ರಿಪ್ ಮೂಲಕ ಮಾಡ್ತೀವಿ. ಕೆಲವೊಂದನ್ನ ಕರೆಂಟಿನ ಸ್ವಲ್ಪ ಪ್ರಾಬ್ಲಮ್, ಕರೆಂಟ್ ಹೋದಾವಾಗ ಕೈನಲ್ಲೇ ಹಾಕ್ತಿವಿ ಸರ್. ಈಗ ತಾವು ಕಾಂಪೋಸ್ಟ್ ಎಲ್ಲ ಮಾಡ್ಬಿಟ್ಟು ಅದ್ರ ಮೂಲಕವೂ ಸಹ ಈ ಡ್ರಿಪ್ ಮೂಲಕ ಆ ಗೊಬ್ಬರವನ್ನು ಸಹ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ವ್ಯವಸ್ಥೆ ಕಾಂಪೋಸ್ಟ್ ಮಾಡಿ ಅದನ್ನ ಡ್ರಿಪ್ ಮೂಲಕ ಪಾಸ್ ಮಾಡೋದೆಲ್ಲ ಹೇಗೆ, ಅದನ್ನ ಕಳ್ಸಿಕೊಡೋದೆಲ್ಲ ಹೇಗೆ? ಅದಕ್ಕೆ ಸರ್, ತೋಟದಲ್ಲಿ ಮೇಲ್ಗಡೆ ಒಂದು ಟ್ಯಾಂಕ್ ಇದೆ, ಸ್ಲರಿ ಟ್ಯಾಂಕ್ ಮಾಡ್ಕೊಂಡಿದ್ವಿ, ಅದಕ್ಕೆಲ್ಲ ಹಾಕಿ ಅದರಿಂದ ಡ್ರಿಪ್ ಮೂಲಕ ಕೊಡ್ತೀವಿ ಪೈಪ್ ಮೂಲಕ. ಅಂದ್ರೆ ಅದು ಸೋಸಿ ಹೋಗೋ ವ್ಯವಸ್ಥೆ ಮಾಡ್ಕೊಳ್ಬೇಕು? ಸೋಸಿ ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಈಗ ಪಾಲಿ ಹೌಸ್ ಜೊತೆಗೆ ನಿಮ್ದು ಅಡಿಕೆ ತೋಟ ಇದೆಯಾ? ಹೌದು ಸರ್, ಅಡಿಕೆ ತೋಟ ಇದೆ, ಅಲ್ಲಿ ಕೋಕೋ ಇದೆ, ಆಮೇಲೆ ತೆಂಗಿದೆ, ಎಲ್ಲ ಮಿಶ್ರ ಇದೆ ಸರ್. ಎಷ್ಟು ಎಕರೆ ಅಡಿಕೆ ತೋಟ ಅದು? 9 acres. 9 ಅಡಿಕೆ ತೋಟದಲ್ಲಿ ಇಷ್ಟು ಮಿಶ್ರ ಬೆಳೆಗಳ ಜೊತೆಗೆ ಪಾಲಿ ಹೌಸ್ ನಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಹೌದು. ಈಗ ಕೋಕೋ ಎಲ್ಲ ಅಂತರ ಬೆಳೆಯಾಗಿ ಎಷ್ಟು ಅಂತರಕ್ಕೆ ಒಂದು ಇಟ್ಟಿದ್ದೀರಿ ಸಾಧಾರಣವಾಗಿ? ಕೋಕೋ ಒಂದು 6 feet ಒಂದೊಂದು ಇಟ್ಟಿದ್ದೀವಿ. ಅಡಿಕೆ ಸರ್ 9 ಇಟ್ಟಿದೀವಿ, 18 ಒಂದು ಕೋಕೋ ಗಿಡಗಳನ್ನು ಇಟ್ಟಿದ್ದೀವಿ. ಈಗ ಕೋಕೋಗೆ ವಿಪರೀತ ಕಾಟ ಜಾಸ್ತಿ ಅಂತ ಹೇಳ್ತಾರೆ. ಹೌದು, ಕೋಕೋ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಟ ಜಾಸ್ತಿ, ಹಾಗಾಗಿ ಅದನ್ನ ಬೇಡ ಅಂತ ತೆಗ್ಸಾಕಿ ಬೇರೆ ಏನಾದ್ರು ಅಂತ ಬೆಳೆ ಬಾಳೆ ಏನಾದ್ರು ಹಾಕೋಣ ಅಂತ ಯೋಚನೆ ಮಾಡಿದ್ವಿ ಸರ್. ಬಾಳೆನೂ ಇದೆ, ಆದ್ರೆ ಕೋಕೋ ತೆಗೆದು ಬಾಳೆ ಹಾಕೋಣ ಅಂತ ಯೋಚನೆ ಮಾಡಿದೀವಿ. ಈಗ ಕೋಕೋ ಸೀಡ್ಸ್ ಗೆ ಡಿಮ್ಯಾಂಡ್ ಇತ್ತ ನೀವು ಅದನ್ನ ಕೊಡೋ ಕಾಲದಲ್ಲಿ ಎಲ್ಲ ಬೆಳೆದ್ರಲ್ಲ ಆ ಕಾಲದಲ್ಲಿ? ಕೋಕೋಗೆ ಒಳ್ಳೆ ಡಿಮ್ಯಾಂಡ್ ಇತ್ತು ಸರ್ ಕೋಕೋಗೆ. ಅದಕ್ಕೆ ಒಂದ್ ನಂಬರ್ 1 ಅಂದ್ರೆ ನಮ್ದು ಅಳಿಲ್ ಕಾಟ ಜಾಸ್ತಿ, ಮತ್ ನಮ್ಗೆ ಅಲ್ಲಿ ಕೆಲವರು ಅಳಿಲ್ ಸಾಯಿಸಕ್ ನಮ್ಗೆ ಇಷ್ಟ ಬರಲ್ಲ, ಪ್ರಾಣಿಗಳನ್ನ ಸಾಯಿಸಕ್ ಇಷ್ಟ ಬರಲ್ಲ, ಹಾಗಾಗಿ ಗಿಡನೇ ತೆಗೆದ್ಬಿಟ್ಟು ತಲೆ ವಿಷಯ ಇಲ್ಲ ಅಂತೇಳಿ ಗಿಡನೇ ತೆಗೆದು ಅಲ್ಲಿ ಬಾಳೆ ಹಾಕ್ತಾ ಇದೀವಿ. ಹಾಗಾಗಿ ಈ ಸಮಸ್ಯೆಗಳಿಂದಾಗಿ ತಾವು ಕೋಕೋ ಅನ್ನ ತೆಗಿಕ್ಕೆ ಬಂದು ಮಾಡ್ತೀವಿ. ಇನ್ನು ಜೊತೆಗೆ ಹಸುಗಳನ್ನು ಸಾಕೊಂಡಿದ್ದೀರಿ? ಹೌದು ಸರ್, ಹಸುಗಳಿದಾವೆ. ಹಸು ಒಂದು 5 ಇದೆ ಸರ್. ಎಲ್ಲ ಮಲ್ನಾಡ್ ತಳಿಗಳು, ಒಂದ್ ಮಾತ್ರ ಜರ್ಸಿ ಇದೆ. ಎಲ್ಲ ಮಲ್ನಾಡ್ ಗಿಡ್ಡಗಳ? ಹೌದು, ಒಂದ್ ಮಲ್ನಾಡ್ ಗಿಡ್ಡ ಇದೆ, ಅಮೃತ್ ಮಹಲ್ ಇದೆ, ಮಲ್ನಾಡ್ ಗಿಡ್ಡ ಇದೆ. ಜಯಲಕ್ಷ್ಮಿ ಅವರ, ಈ ಮಲ್ನಾಡ್ ಗಿಡ್ಡಗಳನ್ನು ಸಾಕೋದ್ರಿಂದ ಏನು ಲಾಭ ಇಲ್ಲ ಅಂತ ಹೇಳ್ತಾರಪ್ಪ? ಇಲ್ಲ ಸರ್, ಲಾಭಕ್ಕಿಂತ ಹೆಚ್ಚಿಗೆ ಸಂತೋಷ ಇದೆ ಸರ್. ಲಾಭ ಇಲ್ಲದೆ ಮನೆ ಸಾಕು, ಅದ್ರ ಒಳ್ಳೆ ಗೊಬ್ಬರ ಗೋಮೂತ್ರ ಎಲ್ಲ ಔಷಧಿಯ ಗುಣ ಹೊಂದಿದೆಯಲ್ಲ ಸರ್ ಅದು, ಹಾಗಾಗಿ ತುಂಬಾ ಖುಷಿ ಇದೆ. ಈಗ ಕೊಟ್ಟಿಗೆ ಎಲ್ಲ ವ್ಯವಸ್ಥೆ, ಆ ಸಗಣಿ ಗಂಜಲ ಎಲ್ಲ ಪೂರ್ತಿ ಗೋಬರ್ ಗ್ಯಾಸ್ ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಹೌದು ಹೌದು ಸರ್, ಗೋಬರ್ ಗ್ಯಾಸ್ ಇದೆ, ಗೋಬರ್ ಗ್ಯಾಸ್ ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ಸ್ಲರಿಯನ್ನ ನೀವು ತೋಟ ಇದಕ್ಕೆಲ್ಲ ಬಳಸ್ಕೋತೀರಾ? ಇನ್ನು ತೋಟಕ್ಕೆಲ್ಲ ಹಾಕ್ತೀವಿ. ಈಗ ಅದನ್ನ ಕಾಂಪೋಸ್ಟ್ ಮಾಡ್ತೀರಾ ಅಂದ್ರೆ ಈ ಸಾವಯವ ಪದಾರ್ಥಗಳನ್ನೆಲ್ಲ ಸಗಣಿ ಜೊತೆ ಮಿಶ್ರ ಮಾಡಿ ಕಳೀಲಿಕ್ಕೆ? ಮಾಡ್ತೀವಿ ಸರ್, ಅದು ಮಾಡ್ತೀವಿ. ಮತ್ತೆ ಗಿಡಗಳಿಗೆ ಜೀವಾಮೃತನೂ ಕೊಡ್ತೀವಿ, ನಮ್ದೇ ಆದ ರೀತಿಯಲ್ಲಿ ಒಂದು ಫಿಲ್ಟರ್ ಮಾಡ್ಕೊಳ್ಳಿ, ಅದ್ರ ಮೂಲಕ ಜೀವಾಮೃತ ಕೂಡ ಕ್ಲೀನ್ ಆಗಿ ಅದು ಸೋಸಿ ಹೋಗುತ್ತೆ ಗಿಡಗಳಿಗೆ, ಅವಾಗ ನಮ್ಗೆ ಗಿಡ ಅಲ್ಲಿ ಕಟ್ಕೊಳ್ಳೋದು ಅದೇನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿ ಇದಾಗತ್ತೆ ಗಿಡಗಳಿಗೆ. ಈಗ ಅದು ಬೇಸಾಯಕ್ಕೆ ಕ್ರಮಗಳೆಲ್ಲವ ಹೇಗೆ, ಒಂದು ಅಡಿಕೆ ಮರಕ್ಕಿಂತ ಇಷ್ಟು ಗೊಬ್ಬರ ಅಂತೇಳಿ ಇದನ್ನ ಹಾಕ್ತೀರ ಮತ್ತೆ ರಾಸಾಯನಿಕ ಬಳಸ್ತೀರ ಅದಕ್ಕೆ? ಸರ್, ನಮ್ದು ಹಾಳೆ ತಟ್ಟೆ ಮಾಡೋ ಫ್ಯಾಕ್ಟ್ರಿ ಇದೆ, ಅದು ತಟ್ಟೆ ಮಾಡಿ ಉಳಿದಿದ್ದು ವೇಸ್ಟ್ ಇರುತ್ತಲ್ಲ ಅದನ್ನ ನಾವು ಮಿಷನ್ ಅಲ್ಲಿ ಪುಡಿ ಮಾಡಿ ಅದನ್ನ ಎರೆಹುಳನ್ ಪ್ಲಾಂಟ್ ಬೇರೆ ಮಾಡ್ಕೊಂಡಿದೀವಿ, ಅದನ್ನ ಎರೆಹುಳನ್ ಗೊಬ್ಬರನ ಮಾಡ್ತೀವಿ. ಎರೆಹುಳ ಗೊಬ್ಬರ ಸೇಲು ಮಾಡ್ತೀವಿ, ಗಿಡಗಳಿಗೂ ಹಾಕ್ತಿವಿ, ಸೇವಂತಿಗೆ ಗಿಡಕ್ಕೂ ಹಾಕ್ತಿವಿ, ತರಕಾರಿಗೂ ಹಾಕ್ತಿವಿ, ಎಲ್ಲದಕ್ಕೂ ಹಾಕ್ತಿವಿ. ಅದನ್ನ ಎರೆ ಗೊಬ್ಬರನು ಮಾಡ್ತಾ ಇದ್ದೀವಿ, ಎರೆ ಗೊಬ್ಬರನು ಮಾಡ್ತೀವಿ. ಒಂದ್ ಅಡಿಕೆ ಗಿಡಕ್ಕೆ ಒಂದ್ 5-5 ಕೆಜಿ ಕೊಡ್ತೀವಿ. ಸರಿ, ಈಗ ಹಾಳೆದೇನೋ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಏನದು ತಟ್ಟೆ ಲೋಟಗಳು ಮಾಡ್ತಾರಲ್ಲ? ಲೋಟ ಇಲ್ಲ ಸರ್, ತಟ್ಟೆಗಳನ್ನು ಎಲ್ಲ ಎಕ್ಸ್ಪರ್ಟ್ ಕ್ವಾಲಿಟಿ ಎಲ್ಲ ತಟ್ಟೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಬೇಕಾಗಿರೋ ಹಾಳೆಗಳು? ಹಾಳೆಗಳು ಹೊರಗಡೆ ತರೋತೀವಿ ಸರ್ ಅದನ್ನ. ಅಂದ್ರೆ ಅದನ್ನ ಸ್ಟಾಕ್ ಮಾಡ್ಲಿಕ್ಕೆಲ್ಲ ತುಂಬಾ ಜಾಗ ಬೇಕಾಗುತ್ತೆ, ಮತ್ತೆ ಗುಣಮಟ್ಟದ ಹಾಳೆಗಳು ಬೇಕಾಗುತ್ತೆ. ಹೌದು, ಗುಣಮಟ್ಟದ ಹಾಳೆ ಬೇಕು, ಸ್ಟಾಕ್ ಮಾಡೋ ಜಾಗ ಬೇಕು, ಅದಕ್ಕೆಲ್ಲ ಸದ್ಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಅದನ್ನೆಲ್ಲ ಬೇರೆ ಹೊರಗಡೆ ಹೊರ ರಾಜ್ಯಗಳಿಗೆಲ್ಲ ಕಳ್ಸಿಕೊಡ್ತೀರಾ? ಹೊರ ರಾಜ್ಯಗಳಿಗೆ ಕಳ್ಸಿಕೊಡ್ತೀವಿ, ಮತ್ತೆ ಮುಂದೆ ಹೊರ ದೇಶಕ್ಕೂ ಕಳಿಸಬೇಕು ಅಂತ ಯೋಜನೆ ಮಗ ಸೊಸೆ ಇದ್ದಾರೆ, ಮುಂದಿನ ದಿನಗಳು ಮಾಡಬಹುದು. ಸರಿ, ಒಟ್ಟಾರೆಯಾಗಿ ಈಗ ಸಾಕಷ್ಟು ಕೃಷಿ ಚಟುವಟಿಕೆಗಳಲ್ಲಿ ತಾವು ತೊಡ್ಕೊಂಡಿದ್ದೀರಿ, ಇದನ್ನೆಲ್ಲ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಲ್ವಾ ಜಯಲಕ್ಷ್ಮಿ ಅವರೇ? ಸರ್, ನಮ್ದು ಕೃಷಿ ಕುಟುಂಬ ಎಲ್ಲ ಸೇರಿ ನಾವು ಮಾಡ್ತೀವಿ, ಒಬ್ಬರೇ ಇಬ್ಬರೆ ಅಂತಲ್ಲ, ನಮ್ಮ ಸೊಸೆ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಸೇರ್ ಮಾಡೋದ್ರಿಂದ ನಮಗೆ ಅಷ್ಟೇನು ಸದ್ಯಕ್ಕಂತೂ ಅಷ್ಟೇನು ಕಷ್ಟ ಅನಿಸ್ತಾ ಇಲ್ಲ, ಮುಂದಿನ ದಿನಗಳು ನೋಡ್ಬೇಕು. ಮತ್ತೆ ಕೃಷಿ ಕಾರ್ಮಿಕರ ಸಮಸ್ಯೆ? ಸಮಸ್ಯೆ ಸದ್ಯಕ್ಕೇನಿಲ್ಲ ಸರ್. ಹಾಗಾಗಿ ಎಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಇಲ್ಲ, ಮತ್ತೆ ಮನೆಯವರೆಲ್ಲರೂ ಸೇರಿ ಒಟ್ಟಾಗಿ ಕೃಷಿಯನ್ನು ಮಾಡ್ತಾರೆ, ಅಲ್ಲಿ ಒಂದು ರೀತಿ ಖುಷಿ ಇರುತ್ತೆ, ಮತ್ತೆ ಕುಟುಂಬ ಕೃಷಿ ಇರೋದ್ರಿಂದ ಖುಷಿ ಇದೆ ಸರ್ ನಿಜವಾಗ್ಲು. ಹಾಗಾಗಿ ಇದನ್ನ ಇನ್ನೊಂದಷ್ಟು ಮುಂದರ್ಸ್ಕೊಳೋಣ, ಬೆಳೆಸ್ಕೊಳ್ಳೋಣ ಅನ್ನುವಂತ ಮನೋಭಾವನೆ ಬರುತ್ತೆ. ಖಂಡಿತ ಹೌದು ಸರ್, ಖಂಡಿತ ನಮ್ಗೆ ಈ ವಯಸ್ಸಲ್ಲೂ ನಮಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ, ಕೃಷಿ ಮಾಡೋದ್ರಿಂದ ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಕೃಷಿನಲ್ಲಿ ನಿಜವಾಗ್ಲೂ ಖುಷಿನೂ ಇದೆ, ಮತ್ತೆ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದರಿಂದ ಇನ್ಕಮ್ ತುಂಬಾನೇ ಚೆನ್ನಾಗಿದೆ ಸರ್. ನೀವು ಒಂದು 2,500 ಸೇವಂತಿಗೆ ಗಿಡ ಬೆಳೆದ್ರೆ, ನೀವು ಅದಕ್ಕೆ ಸರಿಯಾಗಿ ಪೋಷಣೆ ಎಲ್ಲ ಮಾಡಿದ್ರೆ ತಿಂಗಳಿಗೆ ಒಂದು 30,000-40,000 100% ತೆಗೆಯುವುದು. ರೇಟ್ ಇರಬೇಕಾದ್ರೆ ಹೂವಿಗೆ 150-200 ರೂಪಾಯಿ ರೇಟ್ ಇದ್ರೆ ನೀವು 40,000-50,000 ಖಂಡಿತ ದುಡ್ಡನ್ನ ಮಾಡಬಹುದು ಸರ್. ಅದು ಅಂದ್ರೆ ಈಗ ನಮಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಬೆಲೆ ಸಿಗ್ಬೇಕು ಅಂತೇಳಂತಂದ್ರೆ, ಸಾಮಾನ್ಯವಾಗಿ ಹಬ್ಬದ ದಿನಗಳಲ್ಲಿ ಹೂವಿಗೆ ಬೇಡಿಕೆ ಇರುತ್ತೆ, ಆ ಸಮಯಕ್ಕೆ ಹೂ ಬರೋ ಹಾಗೆ ನೀವು ನಾಟಿ ಮಾಡಬೇಕು. ಅದನ್ನು ನಾವು ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ ಸರ್, ಯಾಕೆಂದ್ರೆ ಕೆಲವೊಂದ್ ಟೈಮ್ ಹಬ್ಬದ ದಿನಗಳಲ್ಲೇ ರೇಟ್ ಕಡಿಮೆ ಆಗೋ ಸಾಧ್ಯತೆನೂ ಇರುತ್ತೆ. ಯಾಕೆಂದ್ರೆ ಒಂದು ಉದಾಹರಣೆ ಅಂದ್ರೆ, ಟೊಮ್ಯಾಟೊ ಒಳ್ಳೆ ಸೀಸನ್ ಅಲ್ಲಿ ನಮಗ್ ಬಂದ್ ತುಂಬಾನೇ ಕಾಯಿ ಬಂದ್ ಟೊಮ್ಯಾಟೊ ತುಂಬಾನೇ ಬಂದಿತ್ತು, ಅವಾಗ 5 ರೂಪಾಯಿ ರೇಟ್. ಅವಾಗ ಸೀಸನ್ ನಂತರ ನಾವು ಹಾಕಿದ್ವಿ ಬರುತ್ತೆ ಅಂತ, ರೇಟೇ ಇರ್ಲಿಲ್ಲ, ಅದನ್ನೆಲ್ಲ ಹಸುವಿಗೆ ಹಾಕಿದ್ವಿ, ಕೊಡರಿ ಕೊಟ್ವಿ, ಹೇಗೋ ಆಯ್ತು. ಹಂಗೆ ಅಂದ್ರೆ ಒಂದೊಂದ್ಸಲ ರೈತರಿಗೆ ಹೊಡೆತ ಬೀಳುತ್ತೆ, ಆದ್ರೂ ಮ್ಯಾನೇಜಬಲ್. ಎರಡ್ ತರನೂ ಇದೆ, ಲಾಭ ನಷ್ಟ ಎರಡ್ ತರನೂ ಇದೆ. ಒಳ್ಳೆ ಲಾಭ ತಂದಾಗ ಸಂತೋಷ ಪಡೋಣ, ಸ್ವಲ್ಪ ಲಾಸ್ ಆದಾಗ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಲ್ವಾ ಜಯಲಕ್ಷ್ಮಿ? ಹೌದು, ಖಂಡಿತ ಸರ್, ಖಂಡಿತ. ಒಳ್ಳೇದು, ತಮ್ಮ ಖುಷಿ ಖುಷಿಯಾದ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಹೂವು ಮತ್ತು ತರಕಾರಿ ಸಂರಕ್ಷಿತ ಬೇಸಾಯ ಈ ವಿಷಯವಾಗಿ ಶಿವಮೊಗ್ಗದ ಅರಕೆರೆಯ ಜಯಲಕ್ಷ್ಮಿಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ನಮಿಸುವೆ ಗಣಪ ನಿನಗೆ, ವಿದ್ಯೆ ನೀಡುವ ತಾಯಿ ಸರಸ್ವತಿಗೆ, ವನ್ಯಜೀವಿಗಳ ಕಾಯುವ ವನದೇವತೆಗೆ, ಶಿರಬಾಗಿ ನಮಿಸುವೆ ಚರಣಗಳಿಗೆ, ಶಿರಬಾಗಿ ನಮಿಸುವೆ ನಿನ್ನ ಚರಣಗಳಿಗೆ. ¶¶

ಘಟಪ್ರಭಾ ಹತ್ತಿವೇರಿ ಗುಡವಿ ರಂಗನ ತಿಟ್ಟು ಆದಿ ಚುಂಚನಗಿರಿಯ ಪಕ್ಷಿಗಳ ರಮ್ಯಧಾಮ ಸ್ವರ್ಗದಿಂದ ಭೂಮಿಗಿಳಿದ ವನ್ಯಜೀವಿ ಗಿರಿಧಾಮ ನೀರುಗಟ್ಟದ ಉದ್ಯಾನ ಉತ್ತರ ಕನ್ನಡದ ಶಿವನ ಚಿಕ್ಕಮಗಳೂರು ಕುದುರೆ ಮುಖ ಚಾಮರಾಜನಗರದ ಬಂಡೀಪುರ ರಾಜೀವ್ ಗಾಂಧಿ ಹೆಸರನ್ನು ಪಡೆದ ನಾಗರ ಹೊಳೆಯ ಉದ್ಯಾನ ರಾಷ್ಟ್ರೀಯ ಉದ್ಯಾನವನಗಳ ನಾಡಲಿ ಬಾಳುವ ನಾವಿಂದು ಮಹಾಧನ್ಯ ಈ ಕನ್ನಡಿಗರೆಷ್ಟು ಮಹಾಧನ್ಯ ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳಿನ ಕಾರ್ಯಕ್ರಮದೊಂದಿಗೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ರೈತ ಮಿತ್ರರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವಿಲ್ಡನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್ ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್ ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪರ್ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಆತ್ಮೀಯ ರೈತ ಮಿತ್ರರೇ, ನಾಳೆ ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಯಿ ಕೀಳುವ ಕಾಯಕ ಕುರಿತು ಹರಿಹರ ತಾಲೂಕು ಕದರನಾಯಕನಹಳ್ಳಿಯ ಹೆಚ್ಎಂ ತೋಟಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ. ಸಮಯ ಸರಿಯಾಗಿ 6 ಗಂಟೆ. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಮನೆದೇವರು ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನ್ನಿಸೋ ನನ್ನ ಎಲ್ಲೂ ಇಲ್ಲ. ತಾಡಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋವೆಲ್ಲ ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ವಿರಹದ ನಡುವೆ ಪತಿ ಇರಲು ಸತಿಯದು ಬರಿ ಮಾತೆ. ಇಂದ್ರಕಾಲ ಚಂದ್ರಕಾಲ ಹೆಣ್ಣಿನಿಗಾಗಿ ಶಿವನು ಕಾದ. ಹೆಣ್ಣು ಕೊಟ್ಟ ಅಯ್ಯೋ ಆಸೆ ಕೊಟ್ಟ ಬ್ರಹ್ಮ ನಡುವೆ ಈ ಗಡುವು ಇಟ್ಟ.